ಸೌತ್ ಕೆನರಾ ಟಾಲ್ ಅಥವಾ ಒಂದು ಎತ್ತರದ ವೆರೈಟಿ ಇದೆ, ಅದು ಅಲ್ಲದೆ ಇಂಟರ್ಸಿ ಆಗ್ಬೋದು ಅಥವಾ ಮಂಗಳ ಆಗ್ಬೋದು ಅಥವಾ ಮೋಹಿತ್ ನಗರ ಆಗ್ಬೋದು, ಇಂಥ ತಳಿಗಳು ಕೂಡ ಲಭ್ಯ ಇದೆ. ನಿಮ್ಮ ಒಂದು ಆಯ್ಕೆ ಯಾವುದು? ಆ್ಯಕ್ಚುಲಿ ನಂದು ಬಾರಿ ಹಿಂದೆ ನಮ್ಮ ತಂದೆ ಇರುವಾಗ ವಿಟ್ಲ ಅಡಿಕೆ ಇತ್ತು, ಅದರದ್ದು ಗಂಟುಗಳೆಲ್ಲ ಹತ್ರ ಹತ್ರ ಆಗಿ ಮಂಗಳ ಅಡಿಕೆ ಮಂಗಳ ವಿಟ್ಲ ಒರಿಜಿನಲ್ ಗಂಟು, ಆಮೇಲೆ ಮಂಗಳ ಇದೆ. ಹೌದು ಹೌದು, ಅದು ಒಳ್ಳೆಯದು ಅಂತ ಕಾಣ್ತದೆ ನನಗೆ. ಆದರೆ ಈಗ ಆ ಸ್ಥಳ ಸಿಗೋದು ಕಷ್ಟ, ಎಲ್ಲ ಇಂಟರ್ ಎಂಥದ್ದು ಕ್ರಾಸ್ ಆಗಿದೆ, ಕ್ರಾಸ್ ಆಗಿರ್ತದೆ, ಆ ತಳಿ ಸಿಗೋದು ಕಷ್ಟ ಅಂತ ಕಾಣ್ತದೆ. ಹಾಗಾಗಿ ನಾನು ರೀಸೆಂಟಾಗಿ ಒಂದು 4 ವರ್ಷದ ಮೊದಲಿಂದ ಇಂಟರ್ಸಿ ಮಂಗಳವನ್ನು ಒಂದು ಹೊಸ ತೋಟವನ್ನು ಮಾಡಿದ್ದೇನೆ. ಆ ಬಗ್ಗೆ ಸ್ವಲ್ಪ ಹೇಳಿ. ಹೀಗಾಗಿ ಈ ಸ್ಥಳೀಯ ತಳಿಗಳಿಗೆ ಹೋಲಿಸಿದರೆ ಇಂಟರ್ಸಿ ಒಂದು ಮಂಗಳದ ಒಂದು ವಿಶೇಷತೆ ಏನು? ಎಲ್ಲ ಸಂದರ್ಭಗಳಲ್ಲಿ ನಾವು ಸ್ವಲ್ಪ ನಮ್ಮ ಉತ್ಪತ್ತಿ ಕಡೆಗೂ ನಾವು ಗಮನ ಹರಿಸಬೇಕು ಅಂತೇಳಿ ನನ್ನೊಂದು ಅಂದಾಜು. ಯಾಕೆಂದರೆ ಈಗಿನ ಕಾಲದಲ್ಲಿ ಹಾಗೆ ಅಲ್ಲ, ಕೃಷಿಯನ್ನು ಒಂದು ಸ್ವಲ್ಪ ಒಂದು ಬಿಸ್ನೆಸ್ ಥರವೇ ನೋಡಿದರೆ ಮಾತ್ರ ನಾವು ಹೌದು ನಡೀಲಿಕ್ಕೆ ಸಹ ನಮ್ಮ ಜೀವನ ನಡೀಲಿಕ್ಕೆ ಸಾಧ್ಯ, ಖರ್ಚು ಲೆಕ್ಕಾಚಾರ ಬೇಕಾಗುತ್ತೆ. ಹಾಗಾಗಿ ಇಂಟರ್ಸಿ ಒಳ್ಳೆಯದು ಅಂತ ಒಂದು ಅಭಿಪ್ರಾಯದಿಂದ ಆ ಕೃಷಿಯನ್ನು ಪ್ರಾರಂಭಿಸಿದೆ ನಾನು. ಹೇಗೆ ಗಿಡವನ್ನು ತಗೊಂಬಂದ್ರೆ, ಎಲ್ಲಿಂದ ತಗೊಂಬಂದ್ರಿ, ಮತ್ತು ಒಂದು ಗುಣಮಟ್ಟವನ್ನು ಹೇಗೆ ಖಾತ್ರಿಪಡಿಸ್ಕೊಂಡ್ರಿ? ಇಲ್ಲ, ನಾನು ಮನೆಯಲ್ಲಿ ಇಂಟರ್ಸಿ ಮಂಗಳದ್ದು ಬೀಜ ತಗೊಂಡು ಬಂದು ಮನೆಯಲ್ಲಿ ಸಸಿ ಮಾಡಿದ್ದೇನೆ. ಸಾಧಾರಣ ಒಂದು 2400 ಸಸಿಗೆ ಸಾಧಾರಣ ಒಂದು 6,000 ಬೀಜ ಹಾಕಿದ್ದೇನೆ ನಾನು. 6,000 ಬೀಜ. ಒಳ್ಳೆಯ ಗುಣಮಟ್ಟದ ಗಿಡವನ್ನು ಆಯ್ಕೆ ಮಾಡೋದು ಅಂದರೆ ಹೇಗೆ? ಆ್ಯಕ್ಚುಲಿ 6,000 ಗಿಡವನ್ನು ನಾನು ಅದೇ ಗೊಬ್ಬರ ಎಲ್ಲ ಹಾಕಿ ಗಿಡ ಮಾಡ್ತಾ ಇರುವಾಗ ಯಾವುದು ಬೇಗ ಮೊಳಕೆ ಬಂದಿದೆ ಅದನ್ನು ಸಪರೇಟಾಗಿ ಇಟ್ಟು ಅದನ್ನು ಬೇರೆ ಒಂದು ಬೈಫರ್ಕೇಟ್ ಮಾಡಿ ಮಾಡ್ತಾ 6,000 2,000 ಪ್ರತ್ಯೇಕ ಮಾಡಿದ್ದೀನಿ. ಬೇಗ ಮೊಳಕೆ ಬಂದಿದ್ದು ಏನು ಅದರ ಒಂದು ವಿಶೇಷತೆ? ಹೇಳ್ತಾರೆ ಹಿಂದಿನಿಂದ ಬೇಗ ಮೊಳಕೆ ಬಂದರೆ ಅದು ಒಳ್ಳೆಯದು ಅಂತೇಳಿ. ಹಾಗೆ ಬೇಗ ಫಸಲು ಕೊಡ್ಬೋದು ಅಂತ, ಬೇಗ ಫಸಲು ಕೊಡ್ಬೋದು, ಅದರ ಗುಣಮಟ್ಟ ಒಳ್ಳೆಯದಿರ್ಬೋದು, ರೋಗವನ್ನೆಲ್ಲ ತಡೆಯುವ ಶಕ್ತಿ ಇರ್ಬೋದು ಅಂತ ಒಂದು ನಂಬಿಕೆ ವಿಶ್ವಾಸದ ಮೇಲೆ ನಾವು ಅದನ್ನು ಹಿಂದಿನಿಂದ ಹೇಳ್ತಾ ಇದ್ರು. ಹಾಗಾಗಿ ಹಾಗೆ ಮಾಡ್ತಾ ಮಾಡಿದ್ವಿ. ಈಗ ಗಿಡವನ್ನು ನೆಡುವುದಕ್ಕೆ ಒಂದು ಪೂರ್ವ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ? ಜಮೀನಿನ ಸಿದ್ಧತೆ ಮತ್ತು ಎಷ್ಟು ಅಂತರವನ್ನು ಒಂದು ಗುಂಡಿಯನ್ನು ತೆಗೆದ್ರಿ? 9 ಫೀಟ್ 9 ಫೀಟಲ್ಲಿ ನಾವು ಚೌಕಾಕಾರದಲ್ಲಿ ಮಾಡಿದ್ದು, 2 ಫೀಟು 1.5 ಫೀಟ್, 2 ಫೀಟ್ ಆಗಲ್ಲ, 1.5 ಫೀಟ್ ಆಳವನ್ನು ಮಾಡಿದ್ದೀವಿ. ಆದರೆ JCB ಅಲ್ಲ ಮ್ಯಾನ್ಯುವಲ್ನಲ್ಲಿಯೇ ಮಾಡಿದ್ದು. ತುಂಬ ಖರ್ಚು ಬರಲಿಲ್ವ ಅದಕ್ಕೆ? JCBಯಿಂದ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಆದರೆ ನಮಗೆ ಲೈನ್ ಅಂದರೆ ಒಂದು ಸಾಲಿನಲ್ಲಿ ಮಾಡಲಿಕ್ಕೆ ಒಳ್ಳೆಯದಾಗಬಹುದು ಅಂತೇಳಿ ಒಂದು ದೃಷ್ಟಿಯಿಂದ ಆ ರೀತಿಯಲ್ಲಿ ಮಾಡಿದ್ದೇನೆ. ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಯಾವ ರೀತಿ ಹಾಕೊಂಡಿದ್ರಿ? ಎಲ್ಲ ಡ್ರಿಪ್ ಇರಿಗೇಷನ್ ಬೋರ್ವೆಲ್ ಇದೆ, ಡ್ರಿಪ್ ಒಂದೊಂದರಲ್ಲಿ 2 ಡ್ರಿಪ್ಪರ್ಸ್ ಇದೆ. ಒಮ್ಮೆಗೆ ಎಲ್ಲ ಪ್ಲಾಂಟಿಗೂ ಒಮ್ಮೆಲೆ ಫೀಡ್ ಮಾಡಲಿಕ್ಕೆ ಆಗುತ್ತೆ. ಸಾಧಾರಣ ಒಂದು 7.5 HP ಪಂಪ್ ಇದೆ, ಅದರಲ್ಲಿ ಒಂದು 9,000-10,000 ಲೀಟರ್ ಗಂಟೆಗೆ ಬರುತ್ತೆ. ಹಾಗಾಗಿ 2,400 ತನಕಿದೆ, ಒಮ್ಮೆಲೆ ಅದಕ್ಕೆ ಫೀಡ್ ಮಾಡ್ತೀವಿ. ಪುನಃ ಗೇಟ್ ವಾಲ್ ಹೋಗಿ ತಿರುಗಿಸಿ ಒಂದು ಹಾಫ್ ಮಾಡೋದು, ಇನ್ನೊಂದು ಹಾಫ್ ಮಾಡುವ, ಇಷ್ಟರವರೆಗೆ ಒಂದು ಪ್ರಾರಬ್ಧ ಪ್ರಮೇಯ ಬರಲಿಲ್ಲ ನಮಗೆ. ಆ ರೀತಿಯಲ್ಲಿ ನೋಡಿಕೊಂಡು ಗಂಟೆಗೆ 2 ಲೀಟರ್ ಒಂದೊಂದು ಡ್ರಿಪ್ಪರ್ನಲ್ಲಿ ಹೋಗುವ ಸಿಸ್ಟಮ್ ಮಾಡಿದ್ದೀನಿ. ಒಂದು ಅಡಿಕೆ ಸಸಿಗೆ ಗಂಟೆಗೆ 4 ಲೀಟರ್ ತನಕ ಹೋಗುತ್ತೆ. 4 ಲೀಟರ್ ನೀರು ಒಂದು ದಿವಸಕ್ಕೆ ಸಾಕಾಗ್ತದೆ? ಇಲ್ಲ, ಸಾಧಾರಣ ನಾನು ಫಸ್ಟ್ ಇಯರ್ ಒಂದು 12 ಲೀಟರ್ ತನಕ ಕೊಡ್ತಿದ್ದೆ. 3 ಗಂಟೆ ಕೊಡಬೇಕು? ಹೌದು, 3 ಗಂಟೆ ಕೊಡ್ತಿದ್ದೆ. ಈಗ ಸೆಕೆಂಡ್ ಇಯರ್ ಒಂದು 18 ಲೀಟರ್ ಕೊಡ್ತಿದ್ದೇನೆ. ಈಗ 4th ಇಯರ್ನಲ್ಲಿ ಇದ್ದೇನೆ ನಾನು, ಸಾಧಾರಣ 24 ಲೀಟರ್ ಕೊಡ್ತೇನೆ. ಆದರೆ ಬೆಳಿಗ್ಗೆ ಒಮ್ಮೆ ಕೊಡ್ತೇನೆ, ಪುನಃ ಸಂಜೆ ಒಮ್ಮೆ ಕೊಡ್ತೇನೆ. ಕಂಟಿನ್ಯೂಸ್ ಆಗಿ 24 ಲೀಟರ್ ಕೊಡೋದಿಲ್ಲ. ನಿಯರ್ಲಿ 6 ಅವರ್ಸ್ ರನ್ ಮಾಡಬೇಕಾಗತ್ತೆ. 4 ಲೀಟ್ರ್ ಹೋಗುತ್ತಲ್ಲ, 6 ಅವರ್ಸ್ ರನ್ ಮಾಡಬೇಕಾಗ್ತದೆ. ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಮಾಡ್ತೇನೆ. ಹಾಗೆ ಈಗ ನೀರಾವರಿ ಮೂಲಕ ಏನಾದರೂ ದ್ರವ ರೂಪದ ಗೊಬ್ಬರವನ್ನು ಕೊಡಲಿಕ್ಕೆ ಅವಕಾಶ ಉಂಟು ಅಥವಾ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೇನೆ. ಹೇಳಿ ಅದರ ಬಗ್ಗೆ. ಆ್ಯಕ್ಚುಲಿ ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ನಮ್ಮದೊಂದು ಹೀಗೆ ಕೃಷಿ ವಿಚಾರದಲ್ಲಿ ಪರಿಚಯ ಆದ ಅಂತ ಕೆದ್ದಳಿಕೆ ಗಣೇಶ್ ಭಟ್ರು ಅಂತ ಹೇಳಿದ್ದಾರೆ, ಅವರ ಮುಖಾಂತರ ಒಂದು ಆ ಬಗ್ಗೆ ತಿಳ್ಕೊಂಡು ಈಗ 4 ವರ್ಷದಿಂದ ಕೂಡ ಗಿಡ ನೆಟ್ಟು ಈಗ ತನಕ ಸಹ 4 ವರ್ಷ ಆಯಿತು 4 ವರ್ಷ ಆಯಿತು 2014 ಪ್ಲಾಂಟ್ ಮಾಡಿದಾಗ ಅವರ ಒಂದು ಸಲಹೆಯ ಮೇಲೆ ಮಾಡ್ತಾ ಇದ್ದೇನೆ. ಹೇಗೆ ಕೊಡುವಂಥದ್ದು, ಏನನ್ನು ಕೊಡುವಂಥದ್ದು? ಫಸ್ಟ್ ಒಂದು ಸುರಿನ ಹಾಲು ಮೊದಲನೇ ವರ್ಷ, ಮತ್ತು ಎರಡನೇ ವರ್ಷ ಖಾಲಿ 19 ಹಾಲು ಅಂದರೆ 19 ದ್ರವ ರೂಪದ ಗೊಬ್ಬರವನ್ನೇ ಕೊಡ್ತಾ ಇದ್ದೇವೆ. ಇದು ಎಷ್ಟು ಪ್ರಮಾಣ, ಈಗ ನಿಮ್ಗೆ 2000 ಗಿಡ ಇದೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಬೇಕು? ಆ ಟೈಮ್ನಲ್ಲಿ ಒಂದು ಗಿಡಕ್ಕೆ ಪರ್ ಡೇ 1/2 ಗ್ರಾಮ್ನಾಗೆ ನೀರಿನಲ್ಲಿ ಕರಗಿಸುವಂತ ಗೊಬ್ಬರ ಅದು ಹೇಗೆ ದ್ರವ ರೂಪ? ಅದು ಆಕ್ಚುಲಿ ಹರಳೆ ಆದ್ರೆ ನೀರಿನಲ್ಲಿ ಕಂಪ್ಲೀಟ್ ಕರಗುತ್ತೆ. ಮತ್ತೆ ಡ್ರಿಪ್ಪರ್ ನಲ್ಲಿ ಅಂತದ್ದು ಬಲ್ಬ್ ಹಾಕುವ ಸಂದರ್ಭಗಳು ಇಲ್ಲ. ಈಗ 2,500 ಗಿಡಗಳಿಗೆ ಎಷ್ಟು ಗೊಬ್ಬರ ಬೇಕಾವಾಗ? ಈಗ 5 ಗ್ರಾಮ್ ಅಂತಂದ್ರೆ ಪರ್ ಡೇ 1/2 ಗ್ರಾಮ್ ಕೊಡ್ತಿದ್ದೆ ನಾನು ಪ್ರತಿ ದಿವಸ. ಆಗ ಯಾವಾಗ ಫಸ್ಟ್ ಇಯರ್ ಪ್ರತಿ ದಿವಸ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ, ನಾವು 2 ದಿನಕ್ಕೊಮ್ಮೆ ಕೊಡ್ತಿದ್ದೆವು. ಹಾಗಾಗಿ ಎಷ್ಟು, 1 ಕಿಲೋ 200 ಗ್ರಾಮ್ಸ್ ಆಗತ್ತೆ ಅಲ್ವಾ? ಹೌದು, 1 ಕಿಲೋ 200 ಗ್ರಾಮ್ಸ್ ಆಗತ್ತೆ. 200 ಲೀಟರ್ ನೀರಿನಲ್ಲಿ ಅದನ್ನು ಕರಗಿಸಿ ಡ್ರಿಪ್ಪಲ್ಲಿ ನೀರನ್ನು ಹೋಗ್ತಾ ಇರುವಾಗಲೇ ಅದಕ್ಕೆ ಬೇರೊಂದು ಸಣ್ಣ ಮೋಟರ್ ಅಳವಡಿಸಿ ಆ ಡ್ರಿಪ್ನ ನೀರಿನಲ್ಲಿ ಇದನ್ನು ಕರಗಿಸಿ ಕೊಡ್ತಾ ಇದ್ದೇವೆ. 200 ಲೀಟರ್ ಬ್ಯಾರ್ನಲ್ಲಿ ಇದನ್ನು ಕರಗಿಸಿ ಅದಕ್ಕೆ ಬೇರೆ ಪಂಪನ ವ್ಯವಸ್ಥೆ ಮಾಡಿಕೊಂಡು ಡ್ರಿಪ್ಪರ್ ಇದ್ದು ಹೇಗೆ ನೀರಿನಲ್ಲಿ ಹೋಗುತ್ತಾ ಮೇನ್ ಪಂಪಿಂದ ಅದಕ್ಕೆ ಇದನ್ನು ಕನೆಕ್ಟ್ ಮಾಡಿ ಬಿಡ್ತೇವೆ. ಸಾಧಾರಣ ಒಂದು 10-12 ಮಿನಿಟ್ನಲ್ಲಿ ಎಲ್ಲ, ಒಮ್ಮೆ ನಮ್ಮದು 2,400 ಗಿಡಕ್ಕೆ ಮೇನ್ ಪಂಪ್ ರನ್ ಮಾಡಿ ಫುಲ್ಲು ಲೋಡ್ ಆಗಬೇಕು. ಲೋಡ್ ಆದರೆ ಕೂಡಲೇ ನೀರು ತುಂಬಬೇಕು, ಪೈಪ್ ಫುಲ್ಲು ನೀರು ತುಂಬಬೇಕು. ತುಂಬಲಿಕ್ಕೆ ಸಾಧಾರಣ ಒಂದು 12 ಮಿನಿಟ್ ತಗೊಳ್ತದೆ. ಅದು ಆ್ಯಕ್ಚುಲಿ ಈಗ ಹೊಸತ್ತು ಲೇಟೆಸ್ಟ್ ಎಲ್ಲ ಟೆಕ್ನಾಲಜಿ ಎಲ್ಲ ಉಂಟು, ಅಷ್ಟು ಮುಂದುವರಿಲಿಲ್ಲ ನಾನು. ಆದರೂ ಒಂದು ನಮ್ಮ ಈ ಡ್ರಿಪ್ ಇದ್ದು ಸಿಸ್ಟಮ್ನಲ್ಲಿ 1.2 kg ಪ್ರೆಷರ್ ಬಂದರೆ ಸಾಧಾರಣ ಎಲ್ಲದಕ್ಕೂ ಒಂದೇ ಲೆಕ್ಕ ಪ್ರೆಷರ್ ಬೀಳ್ತದೆ ಅಂತೇಳಿ ಒಂದು ಲೆಕ್ಕಾಚಾರ. ಅದು ಬಿದ್ದ ಮೇಲೆ ಅಷ್ಟು ಪ್ರೆಷರ್ ಆದಮೇಲೆ ನಾನು ಗೊಬ್ಬರವನ್ನು ಕೊಡ್ತಾಯಿದ್ದೆ. ಒಂದು ಒಮ್ಮೆ ಫುಲ್ಲು ಲೋಡ್ ಆಗಲಿಕ್ಕೆ ಅಂದರೆ 1.2 kg ಪ್ರೆಷರ್ ಬರಲಿಕ್ಕೆ ಒಂದು 12 ಮಿನಿಟ್ ತಗೊಳ್ತದೆ. ಸೊ ನಾನು ಆಮೇಲೆ ಇದನ್ನು ರನ್ ಮಾಡ್ತೇನೆ, ಯಾವುದು ದ್ರವ ಗೊಬ್ಬರವನ್ನು. ಅದು ಸಾಧಾರಣ 12-15 ಮಿನಿಟ್ ತಗೊಳ್ತದೆ. ಆಮೇಲೆ ಆ ಪಂಪನ್ನು ಆಫ್ ಮಾಡಿ ದೊಡ್ಡ ಪಂಪು ಇರಿಗೇಷನಿದ್ದು ಪಂಪ್ ಅವನೇ ಇರ್ತದೆ, ಅದೊಂದು 15 ಮಿನಿಟ್ಸ್ ರನ್ ಮಾಡ್ತೇನೆ, ಆಮೇಲೆ ಆಫ್ ಮಾಡ್ತೇನೆ. ಯಾಕಂದರೆ ಮತ್ತೆ ಸಹ ಅದು ಡೈಲ್ಯೂಟ್ ಆಗಿ ಹೋದರೆ ಅಂತ. ಅಂದರೆ ಗೊಬ್ಬರ ಕೊಡುವ ಸಮಯದಲ್ಲಿ ನೀರು ಹೆಚ್ಚು ಕೊಡಬಾರ್ದು. ಅಂದರೆ ಈಗ ಸಂಜೆ ಒಂದು 3 ಅವರ್ಸ್ ರನ್ ಮಾಡ್ತೇನೆ ಅಂತ ಹೇಳಿದರೆ, ಈಗ ಒಂದು 6 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಸಾಧಾರಣ 9 ಗಂಟೆ ಆಗುವಾಗ 3 ಅವರ್ಸ್ ಆಗ್ತದಲ್ಲ, ಅದರೊಂದು 1/2 ಅವರ್ ಮೊದಲು ನಾನು ಈ ಗೊಬ್ಬರವನ್ನು ಕೊಟ್ಟು ಮತ್ತೆ ಆಫ್ ಮಾಡ್ತೇನೆ. ಮತ್ತೆ 2 ದಿವಸ ಬಿಟ್ಟು ನೀರು ಕೊಡೋದು ಇಲ್ಲ, ಮರುದಿವಸ ನೀವು ಕೊಡ್ತೇವೆ, ಏನು ಹಾಗೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಒಂದು ತಿಳುವಳಿಕೆಯ ಪ್ರಕಾರ 2-5 ಗಂಟೆಯೊಳಗೆ ದ್ರವ ಗೊಬ್ಬರವನ್ನು ಪ್ಲಾಂಟ್ ತಗೊಳ್ತದೆ ಅಂತೇಳಿ. ಈ ದ್ರವ ರೂಪದಲ್ಲಿ ಗೊಬ್ಬರ ಕೊಡುವುದಲ್ಲದೆ ಬೇರೆ ಏನಾದರೂ ಹಟ್ಟಿ ಗೊಬ್ಬರವೋ ಅಥವಾ ಬೇರೆ ಏನಾದರೂ ಕೊಡಬೇಕಾಗ್ತದ? ನಾನೀಗ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್, ಫಸ್ಟ್ ಇಯರ್ ಹಟ್ಟಿ ಗೊಬ್ಬರ ಕೊಟ್ಟಿದ್ದೇನೆ ಯಾವುದರೂ ದನದ್ದು, ಸೆಕೆಂಡ್ ಇಯರ್ ಕುರಿ ಗೊಬ್ಬರ ಕೊಟ್ಟಿದ್ದೇನೆ, ಆಮೇಲೆ ಈಗ ಯಾವುದು ಕೊಡುವುದಿಲ್ಲ. ಖಾಲಿ ಇದೆ ಆರ್ಟಿಫಿಷಿಯಲ್ ಇದೆ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತೇನೆ, ನ್ಯಾಷನಲ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಆರ್ಗ್ಯಾನಿಕ್ ಫಾರ್ಮ್, ಓಕೆ ಹೇಳಿ. ಅವರದು ಒಂದು ವೇಸ್ಟ್ ಡಿಕಂಪೋಸರ್ ಅಂತ ಬರುತ್ತೆ, ಅದು ಈ ದೇಸಿ ದನದ ತಳಿಯಿಂದ 3 ಬ್ಯಾಕ್ಟೀರಿಯಾವನ್ನು ಬೈಫಾರ್ಕೇಟ್ ಮಾಡಿ ಅಂದರೆ ಇದು ಪ್ರತ್ಯೇಕಿಸಿ ಅದರದ್ದೊಂದು ದ್ರವ ಅಲ್ಲ ಹೇಳುವುದಿಲ್ಲ, ಒಂದು ಪೇಸ್ಟ್ ಕಲ್ಚರ್ ಮಾಡಿದ್ದಾರೆ. ಅದನ್ನು 200 ಲೀಟರ್ ನೀರಿಗೆ 2 kg ಬೆಲ್ಲವನ್ನು ಹಾಕಿ ಬಿಡಬೇಕು. ಬಿಟ್ಟು ಒಂದು ವಾರ ದಿನಕ್ಕೆ 2 ಬಾರಿ ಅದನ್ನು ಇದು ಮಾಡಬೇಕು. ಅಂದ್ರೆ ಜೀವಾಮೃತ ಮಾಡಿದ ಹಾಗೆ ಮಾಡುವ, ಜೀವಾಮೃತ ಮಾಡಿದ ಹಾಗೆ ಮಾಡೋದು. ಆದರೆ ಜೀವಾಮೃತದ್ದು ಒಂದು ಒಳ್ಳೇದಿರ್ಬೋದು, ಇದರದ್ದು ಒಂದು ಅಡ್ವಾಂಟೇಜ್ ಅಂದರೆ ಏನು ಅಂತ ಹೇಳಿದರೆ, ನೀವು ಜೀವಾಮೃತಕ್ಕೆ ಹೊಸತೇ ಸೆಗಣಿಯಾಗಬೇಕು ಎಂತ ಅದಕ್ಕೆ ಬೇಕಾದಂತೆ ಎಲ್ಲ ಇದು ಹೋಗ್ತದೆ. ಇದು ವ್ಯಾರೇಜ್, ಇದು 200 ಲೀಟರ್ ನೀರನ್ನು ದ್ರವ ರೂಪ ಒಂದು ವಾರದಲ್ಲಿ ತಯಾರಾಗುತ್ತೆ. ಇದರಲ್ಲಿ 20 ಲೀಟರ್ ನೀವು ಬೇರೆ ತೆಗೆದಿಟ್ಟು 180 ಲೀಟರ್ ನೀವು ಯೂಸ್ ಮಾಡ್ಬೋದು. ಈ 20 ಲೀಟರನ್ನು ಪುನಃ ನೀವು 2 ಕೆಜಿ ಬೆಲ್ಲ ಹಾಕಿ 200 ಲೀಟರ್ ಮಾಡ್ಬೋದು. ಬ್ಯಾಕ್ಟೀರಿಯಾಗಳು ಅಲ್ಲೇ ಇರ್ತವೆ, ಅಲ್ಲೇ ಇರ್ತದೆ. ಈ 20 ಲೀಟರ್ ನೀರಿನಲ್ಲಿ ಇರುವ ಬ್ಯಾಕ್ಟೀರಿಯಾ ಉಂಟಲ್ಲ, ನೀವು ಲೈಫ್ ಲಾಂಗ್ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಅವರು. ಒಂದು ಸಾರಿ ತಗೊಂಡ್ಬಂದ್ರೆ ಸಾಕು. ಇಲ್ಲ ಇದ್ರೆ ಅಂತ ಮಾಡಿದಂತ ಕಲ್ಚರ್ ಇಂದ ನೀವು 1 ಲೀಟರ್ ಅನ್ನು 10 ಲೀಟರ್, 1 ವಾರಕ್ಕೆ 100 10 ಲೀಟರ್ ಆಯ್ತು, 15 ಡೇಸ್ಗೆ 100 ಲೀಟರ್ ಆಯ್ತು, 21 ಡೇಸ್ಗೆ 1000 ಲೀಟರ್ ಆಗ್ತದೆ. ಆ ಟೈಪ್ ಮಾಡುವಂತ. ಇದರ ಉಪಯೋಗದಿಂದ ಏನು ಒಂದು ಅನುಕೂಲತೆ ಇದೆ? ನಾನೀಗ ಅದನ್ನು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಿದ್ದೇನೆ ಲಾಸ್ಟ್ ಇಯರ್, ಅಡಿಕೆ ಸಸಿಗೂ ಮಾಡಿದ್ದೇನೆ. ಇದಕ್ಕೆ ಅವರು ಬೇರೆ ಬೇರೆ ರೀತಿಯ ಒಂದು ಕಾಂಬಿನೇಷನ್ಸ್ ಕೂಡ ಹೇಳ್ತಾರೆ ಅವರು. ಈ ವೇಸ್ಟ್ ಡಿಕಂಪೋಸರ್ಗೆ 200 ಲೀಟರ್ ನೀರಿಗೆ, ಅದೇ ವೇಸ್ಟ್ ಡಿಕಂಪೋಸರ್ ಸೊಲ್ಯೂಷನ್ಗೆ, ಯಾವುದು ದನ ಕರುಗಳೆಲ್ಲ ತಿನ್ನೋದು ಸೊಪ್ಪು ಉಂಟು ಅದೊಂದು 5-5 ಕೆಜಿಯನ್ನು ಹುಡಿ ಮಾಡಿ ಹಾಕಿ ಒಂದು 21 ದಿನ ಬಿಟ್ಟರೆ ಅದು ಕೀಟನಾಶಕವಾಗಿ ಪರಿಣಾಮ ಬೀಳ್ತದೆ. ಹಾಗೆಯೇ ಮುಂದೆ ತುಂಬ ಉಂಟು ಅವ್ರದ್ದು, ಇದು ಯೂಟ್ಯೂಬ್ನಲ್ಲೆಲ್ಲ ಕೇಳಿದ್ದು. ಈ ಕಬ್ಬಿಣದ್ದು ಸೊತ್ತು, ಕಾಪರ್ ಸೊತ್ತು, ಜಿಂಕ್ ಇಂಥದ್ದನ್ನು ಒಂದು 50-100 ಗ್ರಾಮ್ಸ್ ಒಂದು 200 ಲೀಟರ್ಗೆ ಹಾಕಿ ಅದನ್ನು 21 ದಿನ ಬಿಟ್ಟರೆ ಅಂಥದ್ದು ಆ ಕಾಪರ್ ಜಿಂಕ್ ಅಂಥದ್ದೆಲ್ಲ ಮೈಕ್ರೋನ್ಯೂಟ್ರಿಯಂಟ್ ಇದು ಈ ವೇಸ್ಟ್ ಡಿಕಂಪೋಸರ್ ಕರಗಿಸಿ ಅದಕ್ಕೆ ಅದನ್ನು ತಗೊಳ್ತದೆ, ಒಂದು ಹೊಸ ಲಿಕ್ವಿಡ್ ಆಗ್ತದೆ. ಅಥವಾ ನಿಮ್ಮದು ಬೇರೆ ಬೇರೆ ರೀತಿಯ ಕಲ್ಲು, ಮುರಕಲ್ಲು, ಪಾದೆಕಲ್ಲು, ಯಾವುದು ಕಾಡಿನಲ್ಲಿರುವ ಕಲ್ಲು ಯಾವುದನ್ನು ತಗೊಂಡು ಇಂಥದ್ದು ವೇಸ್ಟ್ ಡಿಕಂಪೋಸರ್ಗೆ ಹಾಕಿ 21 ದಿನ ಬಿಟ್ಟು ಆ ಲಿಕ್ವಿಡನ್ನು ಕೂಡ ಯೂಸ್ ಮಾಡ್ಬೋದು ಅಂತ ಉಂಟು. ಹಾಗಾಗಿ ಲಾಸ್ಟ್ ಇಯರ್ ನಾನು ನನ್ನ ಈ ಅಡಿಕೆ ತೋಟಕ್ಕೆ 30%ನಾಗೆ ಈ ಕೀಟನಾಶಕವನ್ನು, 10% ಮೈಕ್ರೋನ್ಯೂಟ್ರಂಟ್, ಆ ಮೈಕ್ರೋನ್ಯೂಟ್ರಂಟ್ ಕೂಡ ಮಾಡಲಿಕ್ಕಾಗ್ತದೆ. ಅಂದರೆ ಕಡಲೆ ಯಾವುದಾದ್ರೂ ದ್ವಿದಳ ಧಾನ್ಯಗಳದ್ದು ಎಲ್ಲದನ್ನು ಹಿಟ್ಟನ್ನು ಇದರಲ್ಲಿ ಕರಗಿಸಿ 21 ದಿನ ಬಿಟ್ಟು ಅದನ್ನು ಫಿಲ್ಟರ್ ಮಾಡಿ ಇದು ಮಾಡಿದ್ದೇನೆ. ಈಗ ರಿಸಲ್ಟ್ ನೋಡಬೇಕು, ರಿಸಲ್ಟ್ ಒಳ್ಳೆ ಕಾಣ್ತಾ ಉಂಟು. ಸರಿ, ಈಗ ನೀರಾವರಿ ಆಯಿತು, ಗೊಬ್ಬರದ ಬಗ್ಗೆ ಆಯಿತು, ಮತ್ತು ಈ ರಾಸಾಯನಿಕವನ್ನು ದ್ರವ ರೂಪದಲ್ಲಿ ಬಳಕೆ ಮಾಡುವುದರಿಂದ ಕೀಟ ರೋಗಗಳ ಬಾಧೆ ಏನಾದರೂ ಹೆಚ್ಚು ಕಮ್ಮಿ ಆಗ್ತದೋ ಹೇಗೆ? ಅದು ಸ್ವಲ್ಪ ಆಗಲಿಕ್ಕೆ ಸಾಕು, ಯಾಕಂದರೆ ಎಲ್ಲ ಆರ್ಟಿಫಿಷಿಯಲ್ ಅಲ್ಲ. ಹೌದು, ಸ್ವಲ್ಪ ಸಿಹಿ ಜಾಸ್ತಿ ಆಗಿರ್ಬೋದು, ಕೊಳೆ ರೋಗ ಜಾಸ್ತಿ ಆಗ್ಬೋದು ಅಂತ ಹೇಳಿ. ಕೊಳೆ ರೋಗ ಆದ್ರೂ ಚಾನ್ಸ್ ಇಲ್ಲ, ಬೇರೆ ಕೀಟಗಳದ್ದು ಚಾನ್ಸ್ ಜಾಸ್ತಿ ಇರ್ಬೋದು. ಹಾಗಾಗಿ ನಾನು ಆ್ಯಕ್ಚುಲಿ ವೇಸ್ಟ್ ಡಿಕಂಪೋಸರ್ ಇದ್ದು ಕೀಟನಾಶಕವನ್ನು ಮಾಡಿ ಬಳಸ್ತಾ ಇದ್ದೆ, ಈ ಸರಿ ಇನ್ನು ಬಳಸಬೇಕು. ಅದು ಕೂಡ ದ್ರವ ರೂಪದಲ್ಲಿ ಬುಡಕ್ಕೆ ಕೊಡುವಂಥದ್ದು ಅಥವಾ ಸಿಂಪರಣೆ ಮಾಡಲಿಕ್ಕೆ? ಅದನ್ನು ಯಾವ ರೀತಿಯಲ್ಲೂ ಮಾಡಬಹುದು, ಬುಡಕ್ಕೂ ಕೊಡಬಹುದು, ಸಿಂಪರಣೆಯನ್ನು ಮಾಡಬಹುದು. ಬುಡಕ್ಕೆ ಕೊಟ್ಟರೆ ಕಾನ್ಸಂಟ್ರೇಷನ್ ಜಾಸ್ತಿ ಬೇಕಾಗತ್ತೆ, ಆದರೆ ನೀವು ಸಿಂಪರಣೆ ಮಾಡುವಾಗ ಈಗ ಕೀಟನಾಶಕ ಆದರೆ 30% ಸಾಕು, 70% ವೇಸ್ಟ್ ಡಿಕಂಪೋಸರ್, ಇಲ್ಲಾದರೆ 50-30-20 ನೀರು. ಹೇಗೆ ಯಾವ ರೀತಿ ನಮ್ಮದು ಪ್ಲ್ಯಾಂಟಿದ್ದು ಒಂದು ಕೆಪ್ಯಾಸಿಟಿ ನೋಡಿ, ಅಂದರೆ ಅದರದ್ದು ಈಗ ಸಣ್ಣ ಪ್ಲ್ಯಾಂಟಿಗೆ ನೀವು ಅಷ್ಟು ದೊಡ್ಡದಲ್ಲಿ ಎಲ್ಲಿಯಾದರೂ ಸುಟ್ಟು ಹೋದಿತ್ತು, ಅದನ್ನು ನೋಡಿ ಇದು ಮಾಡ್ಬೋದು. ನಾನೀಗ 70-30 ಕೊಡ್ತಾ ಇದ್ದೇನೆ. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ಈ ಕಳೆ ನಿರ್ವಹಣೆ ಮಾಡುವಂತಹದ್ದಾಗ್ಬೋದು ಅಥವಾ ಮಿಶ್ರ ಬೆಳೆಯಾಗಿ ಏನಾದರೂ ಬೆಳೆಯುವುದಕ್ಕೆ ಅವಕಾಶ ಉಂಟಾ? ಮಿಶ್ರ ಬೆಳೆ ಕೊಕ್ಕೋ ಎಲ್ಲ ಬೆಳಿಬೋದು, ನಾನು ಇಷ್ಟರಲ್ಲಿ ಬೆಳಿಲಿಲ್ಲ. ಅಂದರೆ ನನ್ನದು ಕಾಡಿನ ಬದಿ, ಈ ಬೆರು ಹೇಳ್ತಾರೆ ಬೇಕು, ಮತ್ತೆ ಅಡಿಲು ಅದ್ರ ಉಪದ್ರ ಜಾಸ್ತಿ ಉಂಟು, ಹಾಗಾಗಿ ನಾನು ಅದರ ಬಗ್ಗೆ ಹೋಗಲಿಲ್ಲ. ಕಳೆ ನಿರ್ವಹಣೆ ಡ್ರಿಪ್ಪನ ಲೈನನ್ನು ಬಿಟ್ಟು ನಾನು ಈ ಮೆಷಿನ್ನಲ್ಲಿ ಹೊಡಿತೇನೆ, ಅದನ್ನು ಮಾತ್ರ ಕೈಯಲ್ಲೇ ತೆಗಿತೇನೆ. ಮತ್ತೊಂದು ವಿಶೇಷ ಅಂದರೆ ಎಲ್ಲರೂ ಮಳೆಗಾಲಕ್ಕೆ ಡ್ರಿಪ್ಪರ್ ಎಲ್ಲ ತೆಗೆದಿಡ್ತಾರೆ, ನಾನು ಮಾಡೋದಿಲ್ಲ, ನಾನು ಪರ್ಮನೆಂಟ್ ಈಗ 4 ವರ್ಷದಿಂದ ತೆಗೀಲಿಲ್ಲ. ಯಾವ್ದು ಬರೋದಿಲ್ಲ ಡ್ರಿಪ್ಪರ್, ಏನು ತೊಂದರೆ ಆಗೋದಿಲ್ವ? ಇದು ಜಾಗ್ರತೆ ಮಾಡ್ಬೇಕು, ಯಾವುದು ನೀವು ಕತ್ತಿ ಹಿಡ್ಕೊಂಡು ಮಾಡಿದ್ರೆ ಅದು ಎಲ್ಲಿಯಾದ್ರೂ ಖಂಡಿತ ಕಟ್ ಆಗ್ತದೆ. ಈ ಕಾಡು ಪ್ರಾಣಿಗಳ ಸಮಸ್ಯೆ ಬರೋದಿಲ್ಲ ಅದರಲ್ಲಿ? ನನಗೆ ಇಷ್ಟರವರೆಗೆ ಇಲ್ಲ, ಭಾರಿ ಕಡಿಮೆ ಬಂದಿದೆ, ಇಲ್ಲ ಅಂತಿಲ್ಲ. ಈ ರೋಡೆಂಟ್ಸ್ ಬಂದು ತಿಂತದೆ, ಯಾವುದು ಎಲಿಗಳು ಯಾವಾಗೊಮ್ಮೆ ತಿಂತದೆ. ಆದರೆ ನೀವು ಮೇಂಟೈನ್ ಒಂದು ಆ ಡ್ರಿಪ್ಪನ್ನು ಕರೆಕ್ಟ್ ಮಾಡ್ತಾ ಇದ್ದು ಆ ಪ್ರೆಷರನ್ನು ಚೆಕ್ ಮಾಡಿಕೊಂಡಿದ್ರೆ ಈವನ್ ಒಂದು ಈಗ ಎರಡು ಕಡೆಯಲ್ಲಿ ನೀವು ಪೈಪ್ ಕಟ್ ಆದರೂ ಎಲ್ಲಿಗೆ ಗೊತ್ತಾಗ್ತದೆ, ಎಲ್ಲಿ ನೀವು ಎಲ್ಲಿ ಪ್ಲಾಂಟ್ ಮಾಡಿದ್ರಿ ಅಂದರೆ ಎಲ್ಲಿ ಆ ಸಿಸ್ಟಮನ್ನು ಇದು ಮಾಡಿದ್ದೀರಿ ಅಲ್ಲಿ ಅಲ್ಲಿ ಪ್ರೆಷರ್ ಡೌನ್ ಆಗ್ತದೆ ಗೊತ್ತಾಗುತ್ತೆ. ಸ್ವಲ್ಪ ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ ಎಲ್ಲ ಲೈನ್ ಕಡೆಗೆ ಹೋಗಬೇಕು. ಆಮೇಲೆ ಫಸಲನ್ನು ಎಷ್ಟರ ಮಟ್ಟಿಗೆ ನಿರೀಕ್ಷೆ ಮಾಡ್ತೀರಿ ಈಗ? ಫಸ್ಟ್ ಟೈಮ್ ನಂದು ಫಸಲು, ಸಾಧಾರಣ ಒಂದು 50 ಕ್ವಿಂಟಲ್ ಬರ್ಬೋದು ಅಂತ ಅಂದಾಜು. ಫೋರ್ತ್ ಇಯರ್, 2400 ಗಿಡಗಳಲ್ಲಿ ಇದು ಫೋರ್ತ್ ಇಯರ್ ನಂದು. ಹಾಗೆ ಅಂದರೆ ಇದು ಹೆಂಗಲ್ಲ ಪ್ಲಾಂಟ್ ಹೆಂಗಲ್ಲ, ಈಗ ಒಂದು 40% ಬಂದಿದೆ. ಈಗ ಸಾಂಪ್ರದಾಯಿಕವಾಗಿ ಕೃಷಿ ಮಾಡಿಕೊಂಡು ಬಂದವರಿಗೆ ಇದು ಎಷ್ಟರ ಮಟ್ಟಿಗೆ ಭಿನ್ನ ಅಂತ ಅನಿಸ್ತದೆ ನಿಮಗೆ? ಅಂದ್ರೆ ಭಾರಿ ಲೇಬರ್ ಓರಿಯೆಂಟೆಡ್ ಅಲ್ಲ ಕೃಷಿ ಯಾವುದು, ಅಡಿಕೆ ಅಲ್ಲ ಇದರಲ್ಲಿ ಅವಲಂಬನೆ ಕಡಿಮೆ ಸಾಕ ಇದರಲ್ಲಿ. ಆಕ್ಚುಲಿ ನಾನೇ ಮಾಡ್ತಾ ಇದ್ದೇನೆ, ಗೊಬ್ಬರ ಕೊಡುವಂತದ್ದೆಲ್ಲ ನಾನೇ ಮಾಡ್ತಾ ಇದ್ದೇನೆ, ಮತ್ತೆ ನೋಡುವ ಕೆಲಸ ಮತ್ತೆ ಹುಲ್ಲು ಕತ್ತರಿಸುವ ಕೆಲಸ ಅದಕ್ಕೆಲ್ಲ ಬೇಕಲ್ಲ. ಆ ಹೊತ್ತಿಗಾಗುವಾಗ ನಮ್ಗೆ ಈಗ ಸಾಂಪ್ರದಾಯಿಕವಾಗಿ ಕೃಷಿ ಮಾಡೋದಾದ್ರೂ ಎಲ್ಲ ಪ್ರತಿ ಬುಡಕ್ಕೆ ಹೋಗಿ ಅದನ್ನು ಅಗ್ದು ಏನು ಯಾವ ರೀತಿ ಆದರೂ ಮಾಡಬೇಕಲ್ಲ, ಇದು ಹಾಗೆ ಮಾಡೋದಿಲ್ಲ. ನಾನು ಇದಕ್ಕೆ ಯಾವಾಗ ಈ ಸೀಸನ್ನಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಒಂದು ತರಗೆಲವನ್ನು ಮುಚ್ಚುತ್ತೇನೆ, ಬುಡಕ್ಕೆ ತರಗೆಲವನ್ನು ಮುಚ್ಚುತ್ತೇನೆ. ಯಾಕಂದರೆ ಅದೇ ನೀರು ಮತ್ತೆ ಆದಷ್ಟು ಕಳೆಗಳು ಕಡಿಮೆ ಬರಲಿ ಅಂತೇಳಿ ಮುಚ್ಚುತ್ತೇನೆ. ಹೊಸದಾಗಿ ಇಂಥದನ್ನು ಅಳವಡಿಸುವುದಕ್ಕೆ ನಿಮ್ಮ ಒಂದು ಸಲಹೆ ಏನು, ಎಷ್ಟು ಖರ್ಚುದಾಯಕ ಅಂತ? ಖರ್ಚು ನನಗೆ ಒಂದು 2400 ಗಿಡಕ್ಕೆ 120,000 ರೂಪಾಯಿ ಖಾಲಿ ಡ್ರಿಪ್ಪರಿಗೆ ಆಗಿದೆ. ಡ್ರಿಪ್ ಸಿಸ್ಟಮ್ಗೆ ಅಂದರೆ ಅದು ಇದರಲ್ಲಿ ಇಲಾಖೆಯ ಸಹಾಯಧನ ಏನಾದ್ರು ಸಿಗ್ತದೆ? 50% ಸಿಗ್ತಿತ್ತು ಆಗ ಸಿಗ್ತಿತ್ತು, ಈಗ 90% ಆಗ 50% ಸಿಗ್ತಿತ್ತು, ಆಗ ಸಿಕ್ಕಿದೆ ನನಗೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಅದನ್ನು ಅಳವಡಿಸ್ಕೊಳ್ಬೋದು. ಖಂಡಿತ ಖಂಡಿತ, ಆದರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಲಿ, ಯಾರು ಬೇಕಾದರೂ ಅಳವಡಿಸ್ಕೊಳ್ಬೋದು ಆದರೆ ಸಿಸ್ಟಮ್ಯಾಟಿಕ್ ಆಗಲಿ ಮಾಡಲಿ. ಯಾಕಂದರೆ ಈ ದ್ರವ ರೂಪದಲ್ಲಿ ಈಗ ಕೊಡುವುದು ಅಂತಾದರೆ ಒಂದು ಪೈಪ್ನಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿ ಇವರು ಈಗ ಎಲ್ಲ ಉಂಟು, ಯಾವುದು ಡ್ರಿಪ್ಪರ್ನಲ್ಲಿ ಒಂದು ನಡಿಗೆ ಹಾಕಿ ಎಲ್ಲ ಕೊಡುವಂಥ ಸಿಸ್ಟಮ್, ಅದು ಒಂದೇ ಲೆಕ್ಕ ಪ್ರೆಷರ್ ಹೆಚ್ಚಿಕೊಂಡು ಬರ್ತದೆ, ಪ್ಲಾಂಟಿಗೆ ನೀರು ಒಂದೇ ಲೆಕ್ಕ ಹೋಗುದಿಲ್ಲ. ಎಲ್ಲಿಯಾದರೂ ಒಂದು ಪ್ಲಾಂಟಿಗೆ ಜಾಸ್ತಿ ಗೊಬ್ಬರ ಹೋಗ್ಲಿಕ್ಕೆ ಸಾಕು, ಒಂದು ಲೆಕ್ಕ ಕಮ್ಮಿ ಹೋಗ್ಲಿಕ್ಕೆ ಸಾಕು. ಈ ದ್ರವ ರೂಪದಲ್ಲಿ ಕೊಡುವುದಾದರೆ ಅದನ್ನು ವೆರಿ ಸಿಸ್ಟಮ್ಯಾಟಿಕ್ ಆಗಿ ಮಾಡೋದು ಒಳ್ಳೆಯದು. ಸೂಕ್ತ ಮಾರ್ಗದರ್ಶನ ಬೇಕದಕ್ಕೆ. ಹಾಂ ಬೇಕಿ. ಒಳ್ಳೆಯದು ಮಹಾವೀರ ಹೆಗ್ಡೆಯವರೇ. ಅಡಿಕೆ ಕೃಷಿಯನ್ನು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯ ನಿಮ್ಮದು, ಜೊತೆಗೆ ಅದನ್ನು ಮಾಡಿಕೊಂಡು ಬಂದಿದ್ರಿ, ದ್ರವ ರೂಪದಲ್ಲಿಯೂ ಕೂಡ ಗೊಬ್ಬರವನ್ನು ಕೊಡಬಹುದು, ಆ ಮೂಲಕ ಕೂಡ ಕೃಷಿಯನ್ನು ಮಾಡಬಹುದು ಅಂತ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಅಡಿಕೆ ಕೃಷಿ ಕುರಿತು ಕಾರ್ಕಳ ತಾಲೂಕಿನ ರೆಂಜಾಳ ಗ್ರಾಮದ ಮಹಾವೀರ ಹೆಗ್ಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित. 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर. कृषि एवं किसान कल्याण मंत्रालय भारत सरकार द्वारा जनित में जारी. कृषि माहिति ಕೇಳೋಣ. ಚಿಕ್ಕು ಅಥವಾ ಸಪೋಟ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ನಮ್ಮ ರಾಜ್ಯದಲ್ಲಿ ಚಿಕ್ಕಿನ ಬೆಳೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ವಿಶೇಷವಾಗಿ ಇದು ರಾಜ್ಯದ ಅರೆ ಮಲೆನಾಡು ಪ್ರದೇಶಗಳಲ್ಲಿ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಉತ್ಪಾದನೆಯನ್ನು ಕೊಡ್ತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲೂ ಕೂಡ ಇದನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ. ಇದು ಎಲ್ಲ ಥರದ ಮಣ್ಣಿನಲ್ಲಿಯೂ ಕೂಡ ಇದನ್ನು ಬೆಳೀಬಹುದು. ಆದರೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಗೋಡು ಮಣ್ಣು ಮತ್ತು ಮಧ್ಯಮ ಕಪ್ಪು ಮಣ್ಣುಗಳು ಇದರ ಕೃಷಿಗೆ ಹೆಚ್ಚು ಸೂಕ್ತವಾದಂತಹದ್ದು. ಬಿರುಸಾದಂತಹ ಒಳಪದರುಗಳನ್ನು ಹೊಂದಿರುವ

ಕೃಷಿ ಮಾಹಿತಿ ಕೇಳಿದಿರಿ. ರೈತ ಬಾಂಧವರೇ, ಮಂಗಳೂರು ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 54,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 31,000 39,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 22,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,400 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000 16,000 ರೂಪಾಯಿಗಳು, ಎರಡನೇ ವರ್ಗ 1,000 12,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 2,950 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 2,950 3,050 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 2,200 2,400 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಅವಕವಿಲ್ಲ, ಬೆಲ್ಲ ಆಮದು ಕೆಂಪು ಕ್ವಿಂಟಾಲಿಗೆ 4,000 to 4,100 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,100 to 4,650 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 38,000 to 49,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,300 to 2,800 ರೂಪಾಯಿಗಳು, ಕದಳಿಬಾಳೆ ಕ್ವಿಂಟಾಲಿಗೆ 3,000 to 3,600 ರೂಪಾಯಿಗಳು, ಗಾಳಿಬಾಳೆ ಕ್ವಿಂಟಾಲಿಗೆ 3,000 to 3,400 ರೂಪಾಯಿಗಳು, ನೇಂದ್ರಬಾಳೆ ಕ್ವಿಂಟಾಲಿಗೆ 3,400 to 4,000 ರೂಪಾಯಿಗಳು. ಇವು ಮಂಗಳೂರು ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಬಿಕೆ ಸುಮಿತ್ರಾ ಹಾಡಿರುವ ಗೋಟೂರಿ ಅವರ ಭಕ್ತಿ ರಚನೆಯೊಂದನ್ನು ಕೇಳೋಣ. ಮಂಜುನಾಥನೇ ಮಹಿಮಾನ್ವಿತನೇ, ನಿನ್ನ ದಾಸನಾಗಿ ಬಂದೆ ಸಲಹೋ ಶಿವನೇ, ನಿನ್ನ ದಾಸನಾಗಿ ಬಂದೆ ಸಲಹೋ ಶಿವನೇ. ಮಂಜುನಾಥನೇ ಮಹಿಮಾನ್ವಿತನೇ, ನಿನ್ನ ದಾಸನಾಗಿ ಬಂದೆ ಸಲಹೋ ಶಿವನೇ, ನಿನ್ನ ದಾಸನಾಗಿ ಬಂದೆ ಸಲಹೋ ಶಿವನೇ. ಮಂಜುನಾಥನೇ ಮಹಿಮಾನ್ವಿತನೇ, ನಿನ್ನ ದಾಸನಾಗಿ ಬಂದೆ ಸಲಹೋ ಶಿವನೇ, ನಿನ್ನ ದಾಸನಾಗಿ ಬಂದೆ ಸಲಹೋ ಶಿವನೇ. ಮಂಜುನಾಥನೇ ಮಹಿಮಾನ್ವಿತನೇ, ದಾಸನಾಗಿ ಬಂದೆ ಸಲಹೋ ಶಿವನೇ. ಮಂಜುನಾಥನೇ ಮಹಿಮಾನ್ವಿತನೇ.